ಈಗ ಒಟ್ಟಾಗಿ ಸಿರಿಧಾನ್ಯ ಹಾರಕ ಅತಿ ಪ್ರಾಚೀನ ಕಾಲದಿಂದ ಬೆಳೆಯುವ ಧಾನ್ಯ ಮತ್ತು ನಮ್ಮ ಭಾರತ ದೇಶಕ್ಕೆ ಸಾಂಪ್ರದಾಯಿಕ ಆಹಾರ. ಇದನ್ನು ನಾವು ದಿನನಿತ್ಯವಾಗಿ ಸೇವಿಸುವುದರಿಂದ ಉತ್ತಮ ಪೋಷಣ ಮತ್ತು ಅತ್ಯುತ್ತಮ ಆರೋಗ್ಯ ಪಡೆಯಬಹುದು. ಒಳ್ಳೆಯದು ಸಿಲ್ವಿಯಾ ಬೊರ್ಜಿಸ್ ಅವರೇ, ತಾವು ಇಲ್ಲಿವರೆಗೆ ಹಾರಕದ ಪೌಷ್ಟಿಕತೆ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ವಿವರವಾಗಿ ತಿಳಿಸಿಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯವಾದ ಹಾರಕದ ಪೌಷ್ಟಿಕತೆ ಕುರಿತು ಸಿಲ್ವಿಯಾ ಬೋರ್ಜಿಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ರೈತ ಬಾಂಧವರೇ ಗಮನಿಸಿ, ನವಿಲು ತೀರ್ಥ ಜಲಾಶಯದ ಇಂದು ಸಂಗ್ರಹವಾಗಿರುವ ನೀರಿನ ಮಟ್ಟ 2069 ಅಡಿ ಇದ್ದು ಒಳಹರಿವು 33,677 ಕ್ಯೂಸೆಕ್ಸ್ ಇರುತ್ತದೆ. ಜಲಾಶಯದಿಂದ ಮಲಪ್ರಭಾ ನದಿಗೆ 194 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ. ಮಳೆಯ ಪ್ರಮಾಣವನ್ನು ಆಧರಿಸಿ ಇದು ಇನ್ನೂ ಹೆಚ್ಚುವ ನಿರೀಕ್ಷೆ ಇದೆ. ಹೀಗಾಗಿ ನವಿಲು ತೀರ್ಥ ಜಲಾಶಯದ ಕೆಳಭಾಗದಲ್ಲಿ ಬರುವ ಗ್ರಾಮಸ್ಥರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಲಾಗಿದೆ.